ಮನೆಯಾಗೆ 5 ವರ್ಷದ ಒಳಗಿನ ಮಕ್ಕಳು ಎಷ್ಟಿದ್ದಾರೆ? ಇದೇನ ಅಶಕ, ಊರ್ನಾಗೆ ಎಷ್ಟ್ ಮಕ್ಳವೆ ಅಂತ ಲೆಕ್ಕ ಮಾಡ್ತಾ ಇದೀಯಾ? ಮುಂದಿನ ವಾರ ನಮ್ಮ ಊರ್ನಾಗೆ ಲಸಿಕಾ ಶಿಬಿರ ನಡೀತಾ ಇದೆ. ಅದಕ್ಕೆ ಎಷ್ಟು ಮಕ್ಕಳಿಗೆ ಎಷ್ಟು ಲಸಿಕೆ ಬೇಕು ಎಲ್ಲ ಪಟ್ಟಿ ಮಾಡ್ಬೇಕು. ಹೌದಾ ಅಶಕ, ನಮ್ಮ ಅತ್ತೆಯವ್ರಿಗೆ ಶುಗರ್ ವಸಿ ಜಾಸ್ತಿ ಆದಂಗದೆ. ನಡೀರಿ, ನಾಳೆನೆ ಆಸ್ಪತ್ರೆಗೆ ಹೋಗೋಣ. ಶುಗರ್ ತಾತ್ಸಾರ ಮಾಡಬಾರ್ದು. ನೀನ್ ಲೆಕ್ಕಾಚಾರ ಇನ್ನು ಮುಗ್ದಿಲ್ವಾ? ತುಂಬಾ ಕೆಲ್ಸ ಇದೆ, ನಾಳೆ ಬರ್ತೀನಿ. ರೆಡಿ ಆಗಿರಿ, ಆಸ್ಪತ್ರೆಗೆ ಹೋಗೋಣ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಮಿನಿಸ್ಟ್ರಿ ಆಫ್ ಕಲ್ಚರ್ 3 ದೇಶವ್ಯಾಪಿ ಪ್ರತಿಯೋಗಿತಾವೋ ಕಾ ಆಯೋಜನ್ ಯೂನಿಟಿ ಇನ್ ಕ್ರಿಯೇಟಿವಿಟಿ ಕೆ ಜರಿಯೆ ಕರ್ ರಹಾ ಹೈ. ಯೆ 3 ಪ್ರತಿಯೋಗಿತಾಯೇ ಹೈ, ದೇಶಭಕ್ತಿ ಗೀತ ಲೇಖನ್, ಲೋರಿ ಲೇಖನ್ ಔರ್ ರಂಗೋಲಿ ಬನಾನಾ. ಇನ್ ಪ್ರತಿಯೋಗಿತಾವೋ ಕೆ ಮಾಧ್ಯಮ ಸೆ ಜೀತ್ ಸಕ್ತೆ ಹೈ ಢೇರೋ ಇನಾಮ್. ತೋ ಅಮೃತ ಮಹೋತ್ಸವ ಡಾಟ್ nic.in ಲಾಗಿನ್ ಕರ್ಕೆ ಅಪ್ನಿ ಎಂಟ್ರೀಸ್ ಅಪ್ಲೋಡ್ ಕರೆ. ನಮಸ್ಕಾರ ಡಾಕ್ಟರ್ ವೆಂಕಟರಮಣ ಅವರೇ. ನಮಸ್ಕಾರ ಡಾಕ್ಟರ್ ಜಗದೀಶ್ ರವರೇ. ನೆಲಗಡಲೆಯನ್ನು ನಾವು ಬೇಸಿಗೆಯಲ್ಲೂ ಕೂಡ ಬೆಳಕಬಹುದು. ಹೌದು ಹೌದು, ಏಕೆಂದರೆ ನಾವು ಬೇಸಿಗೆಯಲ್ಲಿ ನೀರಿನ ಕೊರತೆ ಇರುವಂಥ ಸಂದರ್ಭದಲ್ಲಿ ಭತ್ತದಂತಹ ಹೆಚ್ಚು ನೀರನ್ನು ಬಯಸುವಂಥ ಬೆಳೆಯನ್ನು ಬೆಳೆಯೋದ್ರ ಬದಲು ಹೌದೌದು ನೆಲಗಡಲೆಯನ್ನು ಬೆಳ್ಕೊಳ್ಳೋದು ಒಳ್ಳೆಯದು ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ. ಕರೆಕ್ಟ್ ಕರೆಕ್ಟ್. ಈಗ ಉದಾಹರಣೆಗೆ ತಗೊಂಡ್ರೆ 1 ಎಕರೆ ನೀವು ಭತ್ತ ಬೆಳೆಯುವ ಬದಲು 4 ಎಕರೆ ನೀವು ನೆಲಗಡಲೆಯನ್ನು ಅದೇ ನೀರು ಉಪಯೋಗಿಸ್ಕೊಂಡು ನೀವು ಲಾಭದಾಯಕವಾಗಿ ನೀವು ಬೆಳಿಬಹುದು ಅಂತ. ಲಾಭದಾಯಕವಾಗಿ ನಮ್ಮ ರೈತರು ನಾವು ಬೆಳೆಯಬಹುದು. ಅದರಿಂದ ಇವತ್ತು ಈ ಬೇಸಿಗೆ ನೆಲಗಡಲೆ ಬೇಸಾಯದ ಬಗ್ಗೆ ತಾವು ಪರಿಚಯ ಮಾಡಿಕೊಡ್ಬೇಕು. ಹೌದು. ಈ ನೆಲಗಡಲೆ ಬೆಳೆಯೋದಕ್ಕೆ ಹವಾಗುಣ ಹೇಗಿರಬೇಕು ಅಂತೀರಿ? ಈ ನೆಲಗಡಲೆಯಲ್ಲಿ ಸಾಮಾನ್ಯವಾಗಿ ಬೇಸಿಗೆ ಹಂಗಾಮಿನಲ್ಲಿ ನಾವು ಬೆಳೆಯಬೇಕಂತಂದ್ರೆ ಈ ಮಣ್ಣಿನ ಉಷ್ಣಾಂಶ ಮತ್ತು ವಾತಾವರಣದಲ್ಲಿರುವ ಉಷ್ಣಾಂಶ ಬಹಳ ಮುಖ್ಯ. ಈ ನೆಲಗಡಲೆಗೆ ಸಾಮಾನ್ಯವಾಗಿ ನಾವು ಈ ಮಣ್ಣಿನ ಉಷ್ಣಾಂಶ 25 ಡಿಗ್ರಿಯಿಂದ 30 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಬಹಳ ಉತ್ತಮ. ಅದಕ್ಕಿಂತ ಕಡಿಮೆ ಆದರೆ 25 ಡಿಗ್ರಿಗಿಂತ ಕಡಿಮೆ ಉಷ್ಣಾಂಶ ಕಡಿಮೆ ಆದರೆ ಈ ಮೊಳಕೆ ಒಡೆಯುವುದು ಸ್ವಲ್ಪ ತಡವಾಗುತ್ತೆ ಮತ್ತು ಸಸಿಗಳ ಬೆಳವಣಿಗೆ ಕೂಡ ಸ್ವಲ್ಪ ಕುಂಠಿತ ಆಗುತ್ತೆ. ಅದರಿಂದ ಏನೇ ಕಾರಣ ಇದ್ರೂ ಕನಿಷ್ಠ ಅಂದ್ರೆ 18 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರದಂಗೆ ನೋಡಿಕೊಂಡ್ರೆ ಸೊ ಬಹಳ ಉತ್ತಮ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಈ ನೆಲಗಡಲೆ ಬೆಳೆಗೆ ಒಂದು 100 ದಿನಗಳ ಕಾಲ ಹಿತಕರವಾದಂತ ಅಥವಾ ಒಂದು ಅನುಕೂಲಕರವಾದಂತ ಒಂದು ಉಷ್ಣಾಂಶ ಇರಬೇಕು. ಅಂದ್ರೆ ನಾನು ಆಗಲೇ ತಿಳಿಸಿದಂಗೆ 25 ಡಿಗ್ರಿಯಿಂದ 30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರಬೇಕು. ಆ ಉಷ್ಣಾಂಶ ಇದ್ರೆ ಬಹಳ ಒಳ್ಳೆ ನಾವು ಬೆಲೆ ತಗೋಬಹುದು ಈ ನೆಲಗಡಲೆಯನ್ನು. ಸಾಧಾರಣವಾಗಿ ಈಗ ನಾವು ಬೇಸಿಗೆಯಲ್ಲಿ ನೆಲಗಡಲೆ ಬೇಸಾಯವನ್ನು ಮಾಡಬೇಕು ಅಂತಂದ್ರೆ ಬಿತ್ತನೆ ಸಮಯ ಯಾವುದು ಒಳ್ಳೇದು ಅಂತೀರಿ? ಈ ಬೇಸಿಗೆ ಹಂಗಾಮಿನಲ್ಲಿ ನೀವು ನವೆಂಬರ್ ತಿಂಗಳ 2ನೇ ಪಕ್ಷದಿಂದ ಈ ಜನವರಿ ಕೊನೆಯವರೆಗೂ ನಾವು ಬಿತ್ತನೆ ಆರಾಮಾಗಿ ನಾವು ಮಾಡಬಹುದು. ಸೊ ನಾನಾಗಲೇ ತಿಳಿಸಿದಂಗೆ ಈ ಬಿತ್ತನೆ ಸಮಯದಲ್ಲಿ ಮಣ್ಣಿನ ಉಷ್ಣಾಂಶ 18 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಸೊ ಕಡಿಮೆ ಇರದಂತೆ ಸೊ ನಾವು ನೋಡಿಕೊಂಡು ನಾವು ಬಿತ್ತನೆ ಮಾಡಿದ್ರೆ ಒಳ್ಳೆಯದು. ಸೊ ಒಳ್ಳೆಯ ಇಳುವರಿ ನಾವು ಪಡ್ಕೋಬಹುದು. ಇನ್ನು ಮುಖ್ಯವಾಗಿ ಈ ನೆಲಗಡಲೆಯಲ್ಲಿರುವಂಥ ತಳಿಗಳು ಯಾವ್ಯಾವು ಅಂತೀರಿ? ಸೊ ತಳಿಗಳು ತಮಗಾಗಲೂ ಗೊತ್ತಿದ್ದಂಗೆ ಬಹಳ ಪ್ರಚಲಿತವಾದಂಥ ಮತ್ತು ನಮ್ಮ ಹಳೆಯ ತಳಿ ಅಂತಂದರೆ ಈ TMV 2. ಇದು 105 ರಿಂದ 110 ದಿವಸಗಳಲ್ಲಿ ಕೊಯ್ಲಿಗೆ ಬರುತ್ತದೆ. ಇದು ಕಾಯಿ ಮತ್ತು ಬೀಜ ಬಹಳ ಆಕರ್ಷಕವಾಗಿರುತ್ತದೆ, ಅದರಿಂದಾನೇ ನಮ್ಮ ರೈತರು ಇದನ್ನು ಹೆಚ್ಚು ಇಷ್ಟಪಡ್ತಾರೆ. ಈ ಬೇಸಿಗೆ ಹಂಗಾಮಿನಲ್ಲಿ ಇದನ್ನು ನಾವು ಸ್ವಲ್ಪ ಬೆಳೆದಿದ್ದೆ ಅದರಲ್ಲಿ 1 ಎಕರೆಗೆ ಸಾಮಾನ್ಯವಾಗಿ 5 ರಿಂದ 6 ಕ್ವಿಂಟಲ್ ಇಳುವರಿ ನಾವು ಪಡೆಯಬಹುದು. ಇದಕ್ಕೆ ಕೀಟ ಮತ್ತು ರೋಗ ತಡ್ಕೊಳ್ಳುವಂಥ ಒಂದು ಶಕ್ತಿ ಇಲ್ಲ ಅಂತ ಹೇಳ್ಬೋದು. ಇದನ್ನು ಬಿಟ್ಕೊಂಡ್ರೆ ಇದೀಗ ಸೊ ಬೀಜೋತ್ಪಾದನೆ ಕೂಡ ನಮ್ಮ ಸರ್ಕಾರದವರು ಸೊ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಇದ್ರ ಬದಲಾಗಿ ಪರ್ಯಾಯವಾಗಿ ಇನ್ನೂ ಅಧಿಕ ಇಳುವರಿ ಕೊಡುವಂತ ಒಂದು ತಳಿಗಳು ಇತ್ತೀಚೆಗೆ ಬಿಡುಗಡೆ ಆಗಿವೆ. ಸರಿ, ಅವಂದ್ರೆ ಈಗ ICGV 91114 ಅಂತ ಇದೆ. ಸೊ ಇದನ್ನು ಸಾಮಾನ್ಯವಾಗಿ ICGV 9114 ಅಂತಿವೆ. ಇದು ಕೃಷಿ ಸಂಸ್ಥೆಯವರು ಬಿಡುಗಡೆ ಮಾಡಿದಂತ ಒಂದು ತಳಿ. ಇದನ್ನು ನಮ್ಮ ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ಸವಿಸ್ತಾರವಾಗಿ ನಾವು ಪ್ರಯೋಗ ಮಾಡಿ ಇದರ ಇಳುವರಿ ಸಾಮರ್ಥ್ಯ ಕೂಡ ನಾವು ಪರೀಕ್ಷೆ ಮಾಡಿದ್ದೀವಿ. ಇದು ಅತ್ಯಂತ ಅಲ್ಪಾವಧಿ ತಳಿ, ಇದು ಕೇವಲ 90 ದಿವಸದಲ್ಲಿ ಇದು ಕಟಾವು ಬಂದ್ಬಿಡುತ್ತೆ. ಇದು ಈ ಬೇಸಿಗೆ ಹಂಗಾಮಿನಲ್ಲೂ ಕೂಡ ಮತ್ತೆ ಬರ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೊಂದಿರುವಂತ ಒಂದು ತಳಿ. ಸೊ ಇದರ ಒಂದು ಗುಣ ಅಂತ ಅಂದ್ರೆ ಕಾಯಿ ಮತ್ತು ಬೀಜ ಸ್ವಲ್ಪ ದಪ್ಪದಾಗಿರುತ್ತೆ ಈ TMV 2ಕ್ಕಿಂತ. ಅದರಿಂದ ನಮ್ಮ ರೈತರು ಸ್ವಲ್ಪ ಹಿಂದೇಟ್ ಆಗ್ತಾ ಇದ್ದಾರೆ. 1 ಎಕರೆಗೆ ಎಷ್ಟು ಇಳುವರಿ ಪಡಿಬಹುದು? 6 ರಿಂದ 7 ಕ್ವಿಂಟಲ್ 1 ಎಕರೆಗೆ ಇಳುವರಿ ನಾವು ಆರಾಮಾಗಿ ನಾವು ಪಡೆಯಬಹುದು ಈ ಬೇಸಿಗೆ ಹಂಗಾಮಿನಲ್ಲಿ. ಸರಿ, ಇದನ್ನು ಬಿಟ್ಕೊಂಡ್ರೆ ಈ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಅದು ಕಪ್ಪು ಭೂಮಿಗೆ ಒಂದು ಬಹಳ ಸೂಕ್ತವಾದಂತಹ ಒಂದು ತಳಿ ಅಂತಂದ್ರೆ GPBD 4. ಇದು ಕೂಡ TMV 2 ಇರುವಂತಹ ಒಂದು ತಳಿ. ಇದು ಕೂಡ 105-110 ದಿವಸಗಳಲ್ಲಿ ಕಟಾವಾಗಿ ಬರುತ್ತದೆ. ಸೊ ನಾನಾಗಲೇ ತಿಳಿಸಿದಂಗೆ ಇದರ ಕಾಯಿ ಮತ್ತು ಬೀಜ ಈ TMV 2 ತರನೇ ಇರುತ್ತೆ. ಅದರಿಂದ ನಮ್ಮ ರೈತರು ಅದು ಉತ್ತರ ಕರ್ನಾಟಕ ರೈತರು ಇದನ್ನು ಬಹಳ ಇಷ್ಟಪಡ್ತಾರೆ. ಇದರ ಇನ್ನೊಂದು ವಿಶೇಷ ಗುಣ ಅಂತಂದರೆ ಎಲೆ ಚುಕ್ಕ ರೋಗ ಮತ್ತು ತುಕ್ಕು ರೋಗ ತಡ್ಕೊಳ್ಳುವಂಥ ಒಂದು ನಿರೋಧಕ ಶಕ್ತಿ ಇದೆ. ಆದರೆ ಇದರ ಒಂದು ಮೈನಸ್ ಪಾಯಿಂಟ್, ಒಂದು ನೆಗೆಟಿವ್ ಪಾಯಿಂಟ್ ಅಂತಂದರೆ ಈ ಕೆಂಪು ಭೂಮಿಗೆ ಸೂಕ್ತವಾದ ತಳಿ ಅಲ್ಲ. GPBD 4 GPBD 4 ಸರಿ ಸರಿ ಸರಿ. ಮತ್ತು ಇದು ಬಿಟ್ಟರೆ TAG 24 BRC ಅವರು ಬಿಡುಗಡೆ ಮಾಡಿದಂಥ ಒಂದು ತಳಿ. ಇದು ಕೂಡ ನಮ್ಮ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅದು ಕೆಂಪು ಭೂಮಿ ಪ್ರದೇಶಕ್ಕೆ ಬಹಳ ಸೂಕ್ತವಾದಂಥ ಒಂದು ತಳಿ. ಇದು ಕೂಡ 100 ದಿವಸ ಅದರಲ್ಲಿ ಕಟಾವಾಗಿ ಬಂದುಬಿಡುತ್ತೆ. ಮತ್ತು ಇದರ ಇಳುವರಿ ಸಾಮರ್ಥ್ಯ ಈ ಬೇಸಿಗೆ ಹಂಗಾಮಿನಲ್ಲಿ ತಗೊಂಡ್ರೆ 5-6 ಕ್ವಿಂಟಾಲ್ 1 ಎಕರೆಗೆ ನಾವು ಆರಾಮಾಗಿ ನಾವು ಇಳುವರಿ ಪಡಿಬಹುದು. ಸೊ ಪಡೆಯಬಹುದು. ಸೊ ಇತ್ತೀಚೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ ಸೊ 2 ತಳಿ ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಆಗಿದೆ. ಸೊ ಮೊದಲನೇದಾಗಿ KCG 6 ಅಂತ, ಇದು ಕೃಷಿ ಸಂಶೋಧನಾ ಕೇಂದ್ರ ಚಿಂತಾಮಣಿಯಿಂದ ಬಿಡುಗಡೆ ಆದಂತಹ ಒಂದು ತಳಿ. ಇದು 105-110 ದಿವಸಗಳ ಕಟಾವಿಗೆ ಬರುತ್ತದೆ. ಇದರ ಕಾಯಿ ಮತ್ತು ಬೀಜ ಈ TMV 2 ತರನೇ ಇರುತ್ತೆ. ಸೊ ಬೀಜ ಅತ್ಯಂತ ಆಕರ್ಷಕವಾಗಿರುತ್ತದೆ ಮತ್ತೆ ಅಧಿಕವಾದಂತಹ ಒಂದು ಇಳುವರಿ ಕೊಡುವ ಒಂದು ಸಾಮರ್ಥ್ಯ ಕೂಡ ಹೊಂದಿದೆ. 1 ಎಕರೆಗೆ ಈ ಬೇಸಿಗೆ ಹಂಗಾಮಿನಲ್ಲಿ ನಾವು ಬೇಸಾಯ ಮಾಡಿದ್ರೆ 8-10 ಕ್ವಿಂಟಾಲ್ ನಾವು ಇಳುವರಿ ಪಡೆಯಬಹುದು. ಇದಲ್ಲದೆ ಎಲೆ ಚುಕ್ಕು ರೋಗ ಮತ್ತು ತುಕ್ಕು ರೋಗಗಳಿಗೆ ಸಹಿಷ್ಣುತೆಯನ್ನು ಕೂಡ ಹೊಂದಿದೆ. ಮತ್ತೆ ಇನ್ನೊಂದು ವಿಶೇಷ ಗುಣ ಅಂತಂದ್ರೆ ಇದರಲ್ಲಿ ಅಧಿಕವಾದಂತಹ ಒಂದು ಎಣ್ಣೆ ಅಂಶ ಇದೆ. 46-48% ಅದು ಒಂದು ವಿಶೇಷವಾದಂತ ಗುಣ ತಲೆಯಲ್ಲಿದೆ. ಇತ್ತೀಚೆಗೆ ನಮ್ಮ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಿಂದ GKVK 5 ಅಂತ ತಳಿ ಬಿಡುಗಡೆ ಮಾಡಿದ್ದಾರೆ. ಅದು ಸ್ವಲ್ಪ ದೀರ್ಘಾವಧಿ. ಸೊ 110-120 ದಿವಸ ತಗೊಳ್ಳುತ್ತೆ ಕಟಾವಿಗೆ. ಅದು ಕೂಡ ಹೆಚ್ಚಿನ ಇಳುವರಿ ಕೊಡುವಂತ ಒಂದು ತಳಿ. 1 ಎಕರೆ ಪ್ರದೇಶಕ್ಕೆ 9-10 ಕ್ವಿಂಟಾಲ್ ಇಳುವರಿ ಪಡ್ಕೋಬಹುದು. ಅದು ಕೂಡ ಎಲೆ ಚುಕ್ಕು ರೋಗ ತುಕ್ಕು ರೋಗಗಳಿಗೆ ಸಹಿಷ್ಣುತೆಯನ್ನು ಹೊಂದಿರುವಂತ ಒಂದು ತಳಿ. ಸೊ ಇದರ ಬೀಜೋತ್ಪಾದನೆ, ಈ ಹೊಸ ತಳಿಗಳ ಬೀಜೋತ್ಪಾದನೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ಇಲಾಖೆಯವರು ಬೀಜೋತ್ಪಾದನೆ ಮಾಡಿ ಮುಂದಿನ ಮುಂಗಾರು ಹಂಗಾಮಿಗೆ ಸರಬರಾಜು ಮಾಡೋಕ್ಕೆ ಎಲ್ಲ ತಯಾರಿ ನಡೀತಾ ಇದೆ. ಇನ್ನು ಬಿತ್ತನೆ ಬೀಜ ನಮಗೆ ಎಷ್ಟೆಷ್ಟು ಬೇಕಾಗುತ್ತೆ ಅಂತಿದೆ? ಸೊ 1 ಎಕರೆಗೆ ಸಾಮಾನ್ಯವಾಗಿ ಈ ನೆಲಗಡಲೆಯಲ್ಲಿ 1 ಎಕರೆ ನಾವು ಬಿತ್ತನೆ ಮಾಡಬೇಕಂತಂದ್ರೆ ಕನಿಷ್ಠ 80,000 1,00,000 ಸಸಿಗಳ ಸಂಖ್ಯೆಯನ್ನು ನಾವು ಕಾಪಾಡಿದ್ರೆ ಮಾತ್ರ ಒಳ್ಳೆ ಇಳುವರಿ ಪಡ್ಕೊಳ್ಳಕ್ಕೆ ನಾವು ಸಾಧ್ಯವಾಗುತ್ತೆ. ಅದರಿಂದ ಒಂದು 5 KG ಹೆಚ್ಚಿನ ಬಿತ್ತನೆ ಬೀಜ ಉಪಯೋಗಿಸಲೇಬೇಕಾಗುತ್ತೆ. 1 ಎಕರೆಗೆ ಕನಿಷ್ಠ ಅಂತಂದ್ರೆ 40-45 KG ಬಿತ್ತನೆ ಬೀಜ ಉಪಯೋಗಿಸಿದ್ರೆ ಈ ನಾನಾಗಲೇ ತಿಳಿಸಿದಂಗೆ 80,000 ಸಸಿಗಳ ಸಂಖ್ಯೆಯನ್ನು ಕಾಪಾಡಿ ಒಳ್ಳೆ ಇಳುವರಿ ಪಡ್ಕೋಬಹುದು. ಇನ್ನ ಈ ಮಣ್ಣನ್ನು ನಾವು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕಾಗತ್ತೆ, ಯಾವ ರೀತಿ ಮಣ್ಣು ಇದಕ್ಕೆ ಸೂಕ್ತ ಅಂತೀರಿ? ಮಣ್ಣಿನ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಶೇಂಗಾ ಈ ನೆಲಗಡಲೆ ಬೆಳೆಯಕ್ಕೆ ಈ ಮರಳು ಮಿಶ್ರಿತ ಮಣ್ಣು ಬಹಳ ಪ್ರಮುಖವಾದದ್ದು. ಅದು ಬಿಟ್ಟರೆ ಮಸಾರಿ ಮಣ್ಣು ಕೂಡ ಬಹಳ ಯೋಗ್ಯವಾದದ್ದು ಮತ್ತು ಕಪ್ಪು ಮಣ್ಣು ಕೂಡ ಬಹಳ ಸೂಕ್ತವಾದಂಥ ಒಂದು ಮಣ್ಣು ಅಂತ ನಾವು ಹೇಳಬಹುದು. ಆದರೆ ಇನ್ನೊಂದು ಅಂಶ ನಾವು ಗಮನದಲ್ಲಿ ಇಟ್ಕೋಬೇಕು, ಯಾವುದೇ ಮಣ್ಣಾಗಿರಲಿ ಆ ಮಣ್ಣಿನಲ್ಲಿ ಸುಣ್ಣದ ಅಂಶ ಒಂದು ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಹೆಚ್ಚಿನ ಇಳುವರಿ ನಾವು ಪಡ್ಕೋಬಹುದು. ಅಂದರೆ ಇದಕ್ಕೆ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಎಲ್ಲ? ಹೌದೌದು ಹೌದೌದು, ಸಾಕಷ್ಟು ಕೊಟ್ಟಿಗೆ ಗೊಬ್ಬರನು ಹೊಡಿಬೇಕಾಗುತ್ತೆ. ಮತ್ತು ಭೂಮಿಯನ್ನು 1-2 ಸಾರಿ ಎಂಟೆ ಹೊಡೆದು 3-4 ಸಾರಿ ಹರಗಿ ಪ್ರತಿ ಎಕರೆಗೆ 1-10 ಎತ್ತಿನ ಗಾಡಿ ನಾವು ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಅದು ಬಿತ್ತನೆಗೆ ಮುಂಚೆ 2-3 ವಾರಗಳ ಮುಂಚೆ ಭೂಮಿಗೆ ಸೇರಿಸಬೇಕಾಗುತ್ತೆ. ಇನ್ನು ಈ ರಸಗೊಬ್ಬರ ಎಷ್ಟೆಷ್ಟು ಬೇಕಾಗತ್ತೆ ಅಂತಿದೆ? ಅಂದರೆ ಈ ಸಾರಜನಕ ರಂಜಕ ಪೊಟಾಷ್ ಅಂತೀವಲ್ಲ, ಈ ಒಂದು ಪ್ರಮಾಣ ಎಷ್ಟೆಷ್ಟು ಬೇಕಾಗತ್ತೆ ಅಂತಿದೆ? ಈ ನೆಲಗಡಲೆ ಸಾಮಾನ್ಯವಾಗಿ ಯಾರು ನಮ್ಮ ರೈತರು ನಾವು ಶಿಫಾರಸು ಮಾಡ್ತಕ್ಕಂಥ ಒಂದು ರಸಗೊಬ್ಬರ ಯಾರೂ ಕೊಡ್ತಾ ಇಲ್ಲ. ಈ ನೆಲಗಡಲೆ ತಮಗಾಗಲೇ ಗೊತ್ತಿರುವಂತೆ ಇದು ಒಂದು ಶಕ್ತಿದಾಯಕವಾದಂಥ ಒಂದು ಬೆಲೆ. ಆದರೆ ಇದನ್ನು ಸೊ ಬರಡು ಭೂಮಿಯಲ್ಲಿ ನಮ್ಮ ರೈತರು ಆಗ್ತಾ ಇದ್ದಾರೆ. ಅದರಿಂದ ನಾವು ರಸಗೊಬ್ಬರ ಕೊಡ್ಲೇಬೇಕಾಗ. ಹೌದೌದು, ನಾವು ನಿರೀಕ್ಷಿಸಿದ ಪ್ರಮಾಣದಲ್ಲಿ ಇಳುವರಿ ಪಡೆಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ನಾವು ಶಿಫಾರಸು ಮಾಡಿರುವ ರಸಗೊಬ್ಬರ ಕೊಟ್ಟರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇಳುವರಿ ಪಡ್ಕೋಬಹುದು. ಅದರಿಂದ ನಾವು ಈ ಶಿಫಾರಸಿನ ಪ್ರಕಾರ ಒಂದು ಎಕರೆಗೆ 10 ಕೆಜಿ ಸಾರಜನಕ, 38 ಕೆಜಿ ರಂಜಕ ಮತ್ತೆ 15 ಕೆಜಿ ಸೊ ಪೊಟ್ಯಾಸ್ ಇರುವ ರಾಸಾಯನಿಕ ಗೊಬ್ಬರಗಳನ್ನು ಒದಗಿಸಿದ್ರೆ ಅದು ಒಂದೇ ಕಂತಿನಲ್ಲಿ ಮನೆಗೆ ಸೇರಿಸಬೇಕು. ಬಿತ್ತನೆ ಸಮಯದಲ್ಲಿ 10 ಕೆಜಿ ಸಾರಜನಕ, 38 ಕೆಜಿ ರಂಜಕ 15 ಕೆಜಿ ಪೊಟ್ಯಾಶ್, 15 ಕೆಜಿ ಪೊಟ್ಯಾಶ್. ಹೌದೌದು. ಸರಿ ಸರಿ ಸರಿ. ಇದನ್ನ ಯಾವ್ಯಾವ ಗೊಬ್ಬರಗಳ ಮೂಲಕ ಕೊಟ್ಟರೆ ಒಳ್ಳೇದು ಅಂತೀರಿ? ಸಾರಜನಕ ಅಂದ್ರೆ ಯೂರಿಯಾ ಮುಖಾಂತರ ಕೊಡಬೇಕು. ಈ ರಂಜಕದ ಗೊಬ್ಬರವನ್ನು ನಾವು ಉಪಯೋಗಿಸುವಾಗ ಬೇರೆ DAP ಗೊಬ್ಬರ ಉಪಯೋಗಿಸಿದೆ, ಸಿಂಗಲ್ ಸೂಪರ್ ಫಾಸ್ಫೇಟ್ ಗೊಬ್ಬರ ಉಪಯೋಗಿಸಿದ್ರೆ ಇದು ಬಹಳ ಒಳ್ಳೆಯದು ಅಂತ ನಮ್ಮ ಸಂಶೋಧನೆಯನ್ನು ಕೂಡ ದೃಢಪಟ್ಟಿದೆ. ಯಾಕಂದ್ರೆ ಈ ಸಿಂಗಲ್ ಸೂಪರ್ ಫಾಸ್ಫೇಟ್ ನಾವು ಉಪಯೋಗಿಸೋದ್ರಿಂದ ಆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಲ್ಲಿ 16% ರಂಜಕ ಇರುತ್ತೆ, ಮತ್ತೆ 19.5% ಸುಣ್ಣದಂಶ ಇರುತ್ತೆ, ಮತ್ತೆ 12.5% ಸೊ ಗಂಧಕದ ಅಂಶ ಇರುತ್ತೆ. ಸೊ ಇಷ್ಟು ಪೋಷಕಾಂಶಗಳನ್ನು ನಾವು ಒದಗಿಸಿದಂಗೆ ಆಗುತ್ತೆ ಈ ಸಿಂಗಲ್ ಸೂಪರ್ ಫಾಸ್ಫೇಟ್ ನಾವೇನಾದರೂ ಬಳಸಿದ್ದೆ ಅದರಲ್ಲಿ. ಅದರಿಂದ ಎಲ್ಲೆಲ್ಲಿ ಸಿಗುತ್ತೋ ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನು ನಮ್ಮ ರೈತ ಬಾಂಧವರು ಉಪಯೋಗಿಸಿದ್ರೆ ಒಳ್ಳೆಯದು, ಬಹಳ ಉಪಯುಕ್ತ. ಇನ್ನು ಬೀಜೋಪಚಾರವನ್ನು ಏನಾದರೂ ಮಾಡಬೇಕಾಗತ್ತೆ ಬೀಜಗಳಿಗೆ? ಹೌದು, ಬೀಜೋಪಚಾರ ಮಾಡುವುದರಿಂದ ಬಹಳ ಅನುಕೂಲ ಇದೆ ಈ ಶೇಂಗಾದಲ್ಲಿ. ಸೊ ಬಿತ್ತನೆಗೆ ಮುಂಚೆ ನಾವು ಈ ನೆಲಗಡಲೆ ಬೀಜಗಳನ್ನು ಈ ಶಿಲೀಂದ್ರನಾಶಕ ಕ್ಯಾಪ್ಟಾನ್ ಅಥವಾ ಥೈರಾಮ್ನಿಂದನಾದರೂ ನಾವು ಬೀಜೋಪಚಾರ ಮಾಡಬಹುದು, ಅಥವಾ ಜೈವಿಕ ಸೊ ಗೊಬ್ಬರವಾದ ಟ್ರೈಕೋಡರ್ಮಾದಿಂದ ಪ್ರತಿ 1 ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 3 ಗ್ರಾಂನಂತೆ ಲೇಪನ ಮಾಡುವುದರಿಂದ ಬೀಜ ಮತ್ತು ಮಣ್ಣಿನಿಂದ ಪ್ರಸಾರವಾಗುವಂಥ ಒಂದು ರೋಗಗಳನ್ನು ನಾವು ಸೊ ತಡೆಗಟ್ಟಬಹುದು. ಇದಲ್ಲದೆ ರಂಜಕ ಕರಗಿಸುವ ಅಣುಜೀವಿಗಳಿಂದ ಉಪಚರಿಸಿ ನಂತರ ರೈಜೋಬಿಯಂ ಪುಡಿಯನ್ನು ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 3 ಗ್ರಾಂನಂತೆ ಬೆಲ್ಲದ ಪಾನಕದೊಂದಿಗೆ ಮಿಶ್ರಣ ಮಾಡಿ ಲೇಪನ ಮಾಡಿ ದೇಹದಲ್ಲಿ, ಮತ್ತೆ ಈ ಲೇಪನ ಮಾಡಿ ಆದಮೇಲೆ ಸೊ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡುವುದರಿಂದ ಭೂಮಿಯಲ್ಲಿ ಸಾಮಾನ್ಯವಾಗಿ ಲಭಿಸದೆ ಶೇಖರಿಸುವ ರಂಜಕದ ಅಂಶ ಹಾಗೂ ವಾತಾವರಣದಲ್ಲಿರುವ ಸಾರಜನಕವನ್ನು ಪರಿವರ್ತಿಸಿ ಈ ನೆಲಗಡಲೆಗೆ ಸಿಗುವಂತೆ ಮಾಡುತ್ತವೆ ಈ ರೈಜೋಬಿಯಂ ಮತ್ತು PSP. ಈ ಟ್ರೈಕೋಡರ್ಮಾವನ್ನು ಬಳಸಿದಾಗ ಮುಖ್ಯವಾಗಿ ನಾವು ಏನು ಅಂಶಗಳನ್ನು ಗಮನಿಸಬೇಕು ಅಂತೀರಿ? ಇತ್ತೀಚೆಗೆ ಈ ಟ್ರೈಕೋಡರ್ಮಾ ನಮ್ಮ ಈ ಕೃಷಿ ಇಲಾಖೆಯಿಂದ ಸಬ್ಸಿಡಿ ರೂಪದಲ್ಲಿ ಕೂಡ ಸಿಗ್ತಾ ಇದೆ. ಈ ಟ್ರೈಕೋಡರ್ಮಾ ನಮ್ಮ ರೈತರು ಯಥೇಚ್ಛವಾಗಿ ಈಗ ಇತ್ತೀಚೆಗೆ ಅದರ ಕೆಲವು ಇದು ಒಲವು ತೋರಿಸ್ತಾ ಇದ್ದಾರೆ. ಅದು ನಾವು ಉಪಯೋಗಿಸಿದಾಗ ನಾವು ಬಳಸಿದಾಗ ಕೆಲವು ಅಂಶಗಳನ್ನು ನಮ್ಮ ರೈತ ಬಾಂಧವರ ಗಮನದಲ್ಲಿ ಇಟ್ಕೋಬೇಕು. ಟ್ರೈಕೋಡರ್ಮಾದೊಂದಿಗೆ ಇತರೆ ಶಿಲೀಂದ್ರ ನಾಶಕಗಳನ್ನು ನಾವು ಯಾವುದೇ ಕಾರಣಕ್ಕೂ ಮಿಶ್ರಣ ಮಾಡಬಾರ್ದು. ಕ್ಯಾಪ್ಟಾನ್ ಆಗಿರ್ಬೋದು, ಥೈರಾಮ್ ಆಗಿರ್ಬೋದು, ಅಂತ ಶಿಲೀಂದ್ರ ನಾಶಕಗಳನ್ನು ಟ್ರೈಕೋಡರ್ಮಾದೊಂದಿಗೆ ಮಿಶ್ರಣ ಮಾಡಬಾರ್ದು. ಮತ್ತೆ ಇನ್ನೊಂದು ಅಂಶ ಅಂತ ಅಂದ್ರೆ ಟ್ರೈಕೋಡರ್ಮಾವನ್ನು ನಾವು ಉಪಯೋಗಿಸಿದಾಗ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಮತ್ತು ಸಾವಯವ ಅಂಶ ಇರುವಂತೆ ನೋಡ್ಕೋಬೇಕು. ಸರಿ. ಮತ್ತೆ ಮೂರನೇ ಅಂಶ ಅಂತ ಅಂದ್ರೆ ಈ ಟ್ರೈಕೋಡರ್ಮಾವನ್ನು ತಯಾರಿಸಿದ 6 ತಿಂಗಳೊಳಗೆ ನಾವು ಬಳಸಿದ್ರೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಅದು ಎಕ್ಸ್ಪೈರಿ ಡೇಟ್ ಅಂತೀವಿ. ಸರಿ ಸರಿ. ಮತ್ತೆ ಇನ್ನೊಂದು ಅಂಶ ನಾವು ಗಮನದಲ್ಲಿ ಇಟ್ಕೋಬೇಕಂತಂದ್ರೆ ಈ ಟ್ರೈಕೋಡರ್ಮ ಬಳಕೆಯಿಂದ ಹೆಚ್ಚು ರಾಸಾಯನಿಕ ಸಿಂಪರಣೆ ಮಾಡುವುದನ್ನು ನಾವು ಸುತ್ತಡೆಯಬಹುದು. ಮತ್ತೆ ಇನ್ನೊಂದು ಕಡಿಮೆ ಖರ್ಚಿನಲ್ಲಿ ನಮ್ಮ ಈ ನೆಲಗಡಲೆಗೆ ನಿರೋಧಕ ಶಕ್ತಿ ತಂದು ಕೊಡುತ್ತದೆ. ಇನ್ನು ಜೈವಿಕ ಗೊಬ್ಬರ ಹಾಕೋದ್ರಿಂದ ಏನು ಉಪಯೋಗಗಳು ಆಗ್ತವೆ ಅಂತಾರೆ? ಈ ಜೈವಿಕ ಗೊಬ್ಬರ ಯಾವುದೇ ನಿಮ್ಮ ಟ್ರೈಕೋಡರ್ಮ ಆಗಿರ್ಬೋದು, ರೈಜೋಬಿಯಂ ಆಗಿರ್ಬೋದು, ಅಥವಾ PSP ಆಗಿರ್ಬೋದು, ಈ 3 ಈ ಜೈವಿಕ ಗೊಬ್ಬರಗಳನ್ನು ನಾವು ಬಳಸೋದ್ರಿಂದ ಈ ನೆಲಗಡಲೆಯಲ್ಲಿ ನಾವು ಬಳಸುವುದರಿಂದ ಅನೇಕ ಉಪಯೋಗ ಇದೆ. ಸೊ ಮೊದಲನೇದಾಗಿ ಈ ಜೈವಿಕ ಗೊಬ್ಬರ ಒಂದು ಪರಿಸರ ಸ್ನೇಹಿ, ಮತ್ತೆ ಇದನ್ನು ಈ ಸಾಗಾಣಿಕೆ ಮಾಡಲು ಕೂಡ ಬಹಳ ಸುಲಭ ಇದು. ಮತ್ತೆ ಎರಡನೇದಾಗಿ 20% ಮೊಳಕೆ ಸೊ ಬರುವಿಕೆಯನ್ನು ಮತ್ತು ಬೆಳವಣಿಗೆಯನ್ನು ಇದು ಹೆಚ್ಚು ಮಾಡುತ್ತದೆ ಈ ಜೈವಿಕ ಗೊಬ್ಬರಗಳನ್ನು ನಾವು ಬಳಸೋದ್ರಿಂದ. ಮತ್ತೆ ಸಾರಜನಕ ಮತ್ತು ರಂಜಕ ಪೋಷಕಾಂಶಗಳನ್ನು ಸಸಿಗಳಿಗೆ ಬೇಕಾಗುವ ಪ್ರಮಾಣದಲ್ಲಿ ಇದು ಸೊ ಒದಗಿಸುವಂತೆ ಸಿಗುವಂತೆ ಮಾಡುತ್ತದೆ. ಸೊ ಮತ್ತೆ ನಾಲ್ಕನೇದಾಗಿ ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನಲ್ಲಿ ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ಇದು ಹೆಚ್ಚಿಸುತ್ತವೆ. ಮತ್ತೆ ಐದನೇದಾಗಿ ಈ ಜೈವಿಕ ಗೊಬ್ಬರಗಳು ಶಾರೀರಿಕ ಬೆಳವಣಿಗೆ ವರ್ಧಕಗಳು ಮತ್ತು ಬೆಳವಣಿಗೆ ಪ್ರಚೋದಕಗಳನ್ನು ಉತ್ಪತ್ತಿ ಮಾಡುತ್ತವೆ. ಈ ಗ್ರೋತ್ ಹಾರ್ಮೋನ್ಸ್ ಅಂತೀವಿ ಇಂಗ್ಲೀಷ್ನಲ್ಲಿ, ಅದರ ಉತ್ಪತ್ತಿ ಕೂಡ ಈ ಜೈವಿಕ ಗೊಬ್ಬರಗಳು ಸೊ ಮಾಡಬಲ್ಲವ ಒಂದು ಶಕ್ತಿ ಇದೆ. ಮತ್ತೆ ಆರನೇದಾಗಿ ಶೇಕಡ 10-20% ಸೊ ಒಟ್ಟಾರೆ ಇಳುವರಿ ಕೂಡ ನಾವು ಸೊ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಸರಿ, ಇನ್ನು ನಾವು ಬಿತ್ತನೆ ಅಂತರಕ್ಕೆ ಬಂದರೆ ಎಷ್ಟು ಅಂತರವನ್ನು ಕೊಡಬೇಕಾಗತ್ತೆ ಅಂತೀರಿ? ಸೊ ಸಾಲಿನಿಂದ ಸಾಲಿಗೆ 1 ಅಡಿ ಅಂತರ ಕಾಪಾಡಿಕೊಂಡ್ರೆ ಸಾಕು, ಮತ್ತೆ ಬೀಜದಿಂದ ಬೀಜಕ್ಕೆ 4 ಅಂಗಲ ಆದರೆ ಸಾಕಿದೆ. ಇದನ್ನು ಹೇಗೆ ಬಿತ್ತನೆ ಮಾಡಬೇಕಾಗತ್ತೆ ಅಂತೀರಿ? ಸೊ ಇದನ್ನು ನಾವು ಕೂರಿಗೆ ಸಹಾಯದಿಂದ ನಾವು ಬಿತ್ತನೆ ಮಾಡಬಹುದು. ಇನ್ನು ಲಘು ಪೋಷಕಾಂಶಗಳ ಪೂರೈಕೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇತ್ತೀಚೆಗೆ ನಮ್ಮ ಈ ಕರ್ನಾಟಕ ರಾಜ್ಯ ಈ ಶೇಂಗಾ ಬೆಳೆಯುವ ಪ್ರದೇಶದಲ್ಲಿ ಈ ಲಘು ಪೋಷಕಾಂಶಗಳ ಕೊರತೆ ಹೆಚ್ಚಾಗಿ ಕಂಡುಬರುತ್ತದೆ. ಅದರಿಂದ ಒಂದು ಹೆಚ್ಚಿನ ಇಳುವರಿ ಮತ್ತು ಗುಣಮಟ್ಟದ ನಾವು ಇಳುವರಿ ಪಡೆಯಬೇಕಂತಂದ್ರೆ ಈ ಲಘು ಪೋಷಕಾಂಶಗಳ ನಾವು ಬಳಕೆ ಮಾಡಬೇಕಾಗುತ್ತದೆ. ಅದರಿಂದ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಕಾಂಪೋಸ್ಟ್ ಗೊಬ್ಬರದ ಬಳಕೆ ಕೂಡ ನಾವು ಸೊ ಕಡಿಮೆ ಉಪಯೋಗಿಸ್ತಾ ಇದ್ದೀವಿ. ಅದರಿಂದ ಈ ಲಘು ಪೋಷಕಾಂಶಗಳನ್ನು ನಾವು ಸೊ ಕೃತಕವಾಗಿ ನಾವು ಸೊ ಕೊಡಲೇಬೇಕಾಗುತ್ತದೆ. ಈ ಮರಳು ಮಿಶ್ರಿತ ಭೂಮಿಯಲ್ಲಾದರೆ ಈ ಸತುವಿನ ಸಲ್ಫೇಟ್ ಅನ್ನು ಅದು ಪ್ರತಿ ವರ್ಷ ಕೊಡಬೇಕಾಗಿಲ್ಲ, ಪ್ರತಿ 3 ವರ್ಷಗಳಿಗೊಮ್ಮೆ ಪ್ರತಿ ಎಕರೆಗೆ 4 ಕಿಲೋಗ್ರಾಂನಂತೆ ಪೂರೈಸಿದ್ರೆ ಅದು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಉಪಯೋಗಿಸಿದ್ರೆ ಸಾಕು. ಮತ್ತೆ ಬೋರಾನ್ನ ಕೊರತೆ ಇದ್ದಲ್ಲಿ 1 ಎಕರೆಗೆ 1 ಕಿಲೋಗ್ರಾಂನಂತೆ ಬೋರಾಕ್ಸ್ ಅನ್ನು ಸೊ ಇದನ್ನು ಕೂಡ ಬಿತ್ತನೆಗೆ ಮುಂಚೆ ಮಣ್ಣಿಗೆ ಸೇರಿಸಿದ್ರೆ ಸೊ ಸಾಕು. ಇನ್ನು ಈ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಕಪ್ಪು ಭೂಮಿ ಆದಲ್ಲಿ ಅದರಲ್ಲಿ ಈ ಕಬ್ಬಿಣದ ಅಂಶ ಕೊರತೆಯನ್ನು ಕೂಡ ಕಂಡುಬರುತ್ತೆ. ಅದನ್ನು ನೀಗಿಸಬೇಕಂತಂದ್ರೆ ಪ್ರತಿ ವರ್ಷವೂ ಕೂಡ ಸೊ 1 ಎಕರೆ ಪ್ರದೇಶಕ್ಕೆ 8-10 ಕಿಲೋಗ್ರಾಂನಷ್ಟು ಕಬ್ಬಿಣದ ಸಲ್ಫೇಟ್ ಅನ್ನು ನಾವು ಸೇರಿಸಬೇಕಾಗುತ್ತೆ. ಸೊ ಪೂರೈಸಬೇಕಾಗುತ್ತೆ ಮಣ್ಣಿಗೆ ಬಿತ್ತನೆಗಿಂತ ಮುಂಚೆನೆ ಸೇರಿಸಬೇಕಾಗುತ್ತೆ. ಹೌದೌದು. ಇನ್ನು ಈ ಕಳೆ ನಿಯಂತ್ರಣ ಮತ್ತು ಮಧ್ಯಂತರ ಬೇಸಾಯವನ್ನು ಯಾವಾಗ ಮಾಡಬೇಕಾಗತ್ತೆ? ಈ ನೆಲಗಡಲೆ ನಾವು 25-45 ದಿವಸ ಇದ್ದಾಗ ಬಿತ್ತನೆ ಆದಮೇಲೆ ಈ ಕಳೆ ತೋಟಿ ನಾವು ಸರಿಯಾದ ಸಮಯಕ್ಕೆ ನಾವು ಮಾಡದೇ ಇದ್ರೆ ಇಳುವರಿಯಲ್ಲಿ ಖಂಡಿತವಾಗಲೂ ಕಡಿಮೆ ಆಗುತ್ತೆ. 50% ಸೊ ಕಡಿಮೆ ಆಗುವ ನಿದರ್ಶನಗಳು ಇದೆ. ಮತ್ತೆ ಕೊಯ್ಲು ಮಾಡೋಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ. ಸರಿ, ಅದರಿಂದ ಬಿತ್ತಿದ ದಿನ ಅಥವಾ ಮಾರನೇ ದಿನ ಪ್ರತಿ ಎಕರೆಗೆ 1 ಲೀಟರ್ ಅಲಾಕ್ಲೋರ್ ಸೊ ಇದನ್ನು ಲ್ಯಾಸು ಅಂತಾರೆ. ಇದು ಸಿಗದೇ ಇದ್ದ ಪಕ್ಷದಲ್ಲಿ ಸೊ 1.5 ಲೀಟರ್ ಪೆಂಡು ಮೆಥಿಲಿನ್ ಇದನ್ನು ಸ್ಟ್ಯಾಂಪ್ ಅಂತಾರೆ. ಈ ಕಳೆನಾಶಕವನ್ನು 400 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದಾಗ ಸಿಂಪರಣೆ ಮಾಡಿದ್ರೆ ಸೊ 80% ನಾವು ಕಳೆ ನಿಯಂತ್ರಣ ಮಾಡಬಹುದು. ಇನ್ನು ಜಿಪ್ಸಮ್ ಅನ್ನು ಯಾವಾಗ ಮತ್ತು ಹೇಗೆ ಬಳಕೆ ಮಾಡ್ಕೋಬೇಕಾಗತ್ತೆ ಅಂತ? ಜಿಪ್ಸಮ್ ಮತ್ತು ಶೇಂಗಾ ಇದು ಬಹಳ ಅಭಿನವ ಸಂಬಂಧ ಇದೆ. ಸೊ ಜಿಪ್ಸಮ್ ಬಳಸದೇ ಇದ್ರೆ ಈ ಔಟನ್ ಅಂತೀವಲ್ಲ ಔಟನ್ ಬರುವುದಿಲ್ಲ, ಎಣ್ಣೆ ಅಂಶನೂ ವೃದ್ಧಿ ಆಗಲ್ಲ, ಅದರಿಂದ ಇಳುವರಿ ಕೂಡ ಕಡಿಮೆ ಆಗುತ್ತೆ. ಶೇಂಗಾಗೆ ಸುಣ್ಣ ಮತ್ತು ಗಂಧಕದ ಅಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಅವಶ್ಯಕತೆ ಇರುತ್ತವೆ. ಈ ಜಿಪ್ಸಮ್ನಲ್ಲಿ 29% ಸುಣ್ಣದ ಅಂಶ ಇರುತ್ತೆ ಮತ್ತು 18% ಗಂಧಕದ ಅಂಶ ಇರುತ್ತೆ. ಈ ಅಂಶಗಳು ಗಿಡದ ಬುಡದಲ್ಲಿ ಬೆಳೆಯುತ್ತಿರುವ ಬಾರಂಗಿ ಮತ್ತು ಕಾಯಿಗಳು ನೇರವಾಗಿ ಹೀರಿಕೊಂಡು ಪ್ರತಿ ಗಿಡಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಯಿಗಳು ಬರುವುದಲ್ಲದೆ ಬೀಜ ದಷ್ಟಪುಷ್ಟವಾಗಿ ಬೆಳೆದು ಎಣ್ಣೆ ಅಂಶ ವೃದ್ಧಿಗೊಳಿಸಿ ಒಟ್ಟಾರೆ 20-25% ಹೆಚ್ಚಿನ ಇಳುವರಿ ಸೊ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಶೇಂಗಾ ಬಿತ್ತನೆ ಆದಮೇಲೆ ಸೊ 1-1.5 ತಿಂಗಳು ಇದ್ದಾಗ ಪ್ರತಿ ಎಕರೆಗೆ 4 ಚೀಲ ಸೊ ಜಿಪ್ಸಮ್ ಗೊಬ್ಬರವನ್ನು ಎಡೆ ಕುಂಟೆ ಹೊಡೆಯುವ ಸಮಯದಲ್ಲಿ ಮಣ್ಣಿಗೆ ಸೊ ಸಾಲಿಗೆ ಸೇರಿಸಿ ಸೊ ಮಣ್ಣು ಸಮರ್ಸಿದ್ರೆ ಸಾಕು. ಇನ್ನು ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಸೊ ಈ ಬೇಸಿಗೆ ಹಂಗಾಮದಲ್ಲಿ ಸಾಮಾನ್ಯವಾಗಿ ಈ ನೆಲಗಡಲೆಗೆ ನೀರನ್ನು ಕೊಡಬೇಕಾಗುತ್ತದೆ. ನಮ್ಮ ಅಂದಾಜಿನ ಪ್ರಕಾರ 1 ಎಕರೆ ಸೊ ನಾವು ನೆಲಗಡಲೆ ಬೆಳೆದರೆ ಅದಕ್ಕೆ ಸೊ ವೈಜ್ಞಾನಿಕವಾಗಿ 1.26 ಎಕರೆ ಅಂಗುಲ ನೀರು ಬೇಕಾಗುತ್ತೆ. ಸಾಮಾನ್ಯವಾಗಿ ಬೇಸಿಗೆ ಹಂಗಾಮಿನಲ್ಲಿ ನಮ್ಮ ರೈತರು 10-12 ಸಾರಿ ನೀರು ಹಾಯಿಸಬೇಕಾಗುತ್ತದೆ. ಈ ನೀರಿನ ನಿರ್ವಹಣೆಯಲ್ಲಿ ಸೊ ಗಮನಿಸಬೇಕಾದ ಅಂಶಗಳೆಂದರೆ ಶೇಂಗಾ ಮೊಳಕೆ ಬಂದ ನಂತರ ಸೊ ಮೊದಲಿನ 15-25 ದಿವಸಗಳಲ್ಲಿ ನೀರು ಹಾಯಿಸಬಾರದು. ಈ ರೀತಿ ಮಾಡುವುದರಿಂದ ಸೊ ಗಿಡದ ಎತ್ತರವನ್ನು ನಾವು ನಿಯಂತ್ರಿಸಿ ಒಂದೇ ಹಂತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಗಳು ಬಂದು ಕಾಯಿ ಕಟ್ಟಿ ಮತ್ತೆ ಹೆಚ್ಚಿನ ಇಳುವರಿ ಪಡೆಯಲು ಅನುಕೂಲ ಆಗುತ್ತದೆ. ನಂತರ ಹೂ ಬರುವ ಹಂತ, ಕಾಯಿ ಬೆಳವಣಿಗೆ ಹಂತ ಮತ್ತು ಕಾಯಿ ಬಲಿಯುವ ಹಂತ ಹಾಗೂ ಮಾಗುವ ಹಂತಗಳು ತೇವಾಂಶಕ್ಕೆ ಸಂದಿಗ್ಧ ಹಂತಗಳು. ತಪ್ಪದೇ ಈ ಹಂತಗಳಲ್ಲಿ ನೀರು ಕುಡಿಸಿದ್ರೆ ಹೆಚ್ಚಿನ ಇಳುವರಿ ನಾವು ಪಡ್ಕೋಬಹುದು. ಇನ್ನು ಮಧ್ಯಂತರ ಬೇಸಾಯವನ್ನು ಯಾವಾಗ ಮಾಡ್ಕೋಬೇಕಾಗತ್ತೆ ನಾವು? ಸೊ ಮಧ್ಯಾಂತರ ಬೇಸಾಯ ಈ ನೆಲಗಡಲೆಯಲ್ಲಿ ಸೊ ಬಿತ್ತನೆ ಆದಮೇಲೆ 20ನೇ ದಿವಸ ಸೊ 30 ದಿವಸ ಮತ್ತು 40 ದಿವಸಗಳಲ್ಲಿ ಈ 3 ಬಾರಿ 7 ಕುಂಟೆ ಹೊಡೆದ್ರೆ ಈ ಮಧ್ಯಾಂತರ ಬೇಸಾಯ ಮಾಡಿದಂಗೆ ಮತ್ತು ಮಧ್ಯೆ ಒಂದು 2-3 ಸತಿ ಕಲೆ ತೆಗೆದ್ರೆ ಸಾಕಾಗುತ್ತೆ. ಸೊ ಕೈಯಿಂದ ಕಲೆ ತೆಗೆದ್ರೆ ಇನ್ನು ಅಂತರ ಬೆಳೆಯನ್ನು ನಾವು ಯಾವ್ಯಾವ ಮಾಡ್ಕೋಬೇಕಾಗತ್ತೆ ಅಂತ. ಸೊ ಸಾಮಾನ್ಯವಾಗಿ ಬೇಸಿಗೆ ಹಂಗಾಮಿನಲ್ಲಿ ಯಾರು ಅಂತರ ಬೆಳೆಗೆ ಹೋಗಲ್ಲ. ಹಂಗೇನಾದರೂ ಇದ್ದ ಪಕ್ಷದಲ್ಲಿ ಆಸಕ್ತ ರೈತರು ಅರಳು ಯಥೇಚ್ಛವಾಗಿ ಬೆಳೆಯಬಹುದು. ಮತ್ತು ಅವರೇ ಕೂಡ ಈಗ ನಮ್ಮಲ್ಲಿ ಹೆಬ್ಬಾಲವರ 3 ಮತ್ತು ಹೆಬ್ಬಾಲವರ 4 ಅಂತ ಬಂದಿದೆ. ಅದಕ್ಕೇನು ಹಂಗಾಮು ಇದು ಏನಿಲ್ಲ, ಸೀಸನ್ ಹೌದೌದು. ಸೊ ಅದನ್ನು ಅಥವಾ ಅಲಸಂದೆಯನ್ನು 8:2 ಈ ಅನುಪಾತದಲ್ಲಿ ಸೊ ಲಾಭದಾಯಕವಾಗಿ ಬೆಳ್ಕೋಬಹುದು. ಇನ್ನು ನಾವು ಕೀಟ ಮತ್ತು ರೋಗ ನಿರ್ವಹಣೆಗೆ ಬಂದರೆ ಬೇಸಿಗೆನಲ್ಲಿ ನೆಲಗಡಲೆಯನ್ನು ಬಳಸುವಂಥ ಮುಖ್ಯವಾದ ಕೀಟ ಪೀಡೆಗಳು ಯಾವ್ಯಾವು ಅಂತೀರಿ? ಸೊ ಮುಖ್ಯವಾಗಿ ಈ ಬೇಸಿಗೆ ಹಂಗಾಮಿನಲ್ಲಿ ಈ ಸುರುಳು ಪೂಚಿ ಅಂತ ಬರುತ್ತೆ. ಈ ಸುರುಳು ಪೂಚಿ ಕೀಟ ಅದರ ಹಾನಿ ಕಂಡು ಬಂದಾಗ ಇದಕ್ಕೆ ಈ ಮಾನೋಕ್ರೋಟೋಫಾಸ್ ಎಂಬ ಕೀಟನಾಶಕವನ್ನು 1 ಲೀಟರ್ ನೀರಿನಲ್ಲಿ 1 ಮಿಲಿಯಂತೆ ಸೊ ಬೆರೆಸಿ ಸಿಂಪರಣೆ ಮಾಡಿದರೆ ಅದನ್ನು ನಾವು ಹತೋಟಿ ಮಾಡಬಹುದು. ಅದರಂತೆ ಇನ್ನೂ ಬೇಸಿಗೆ ಹಂಗಾಮಿನಲ್ಲಿ ಒಂದು ಮುಖ್ಯವಾದ ಒಂದು ಪ್ರಮುಖವಾದ ಕೀಟ ಅಂತಂದರೆ ಸಸ್ಯ ಏನು ಇದನ್ನು ಕೂಡ ಸೊ ಮಾನೋಕ್ರೋಟೋಫಾಸ್ 2 ಮಿಲಿ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಿದರೆ ಅದನ್ನು ಕೂಡ ನಾವು ಹತೋಟಿ ಮಾಡಬಹುದು. ಇನ್ನು ಬೇಸಿಗೆಯಲ್ಲಿ ಈ ನುಸಿಬಾಧೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ಸ್ಪೊಡಾಪ್ಟ್ರಾನು ಸ್ವಲ್ಪ ಬಾಧಿಸ್ತಾ ಇದೆ. ಸೊ ಇದನ್ನು ಕೂಡ ನಾವು ಹತೋಟಿ ಮಾಡಲು ಸೊ ಡೈಮೆಥಿಯೇಟ್ ಅಥವಾ ರೋಗಾರ್ ಸೊ 2-3 ಮಿಲಿ ಸೊ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದ್ರೆ ಈ ನುಸಿ ಅಥವಾ ಸ್ಪೊಡಾಪ್ಟ್ರ ಕೀಟವನ್ನು ನಾವು ಹತೋಟಿ ಮಾಡಬಹುದು. ಇನ್ನು ರೋಗಗಳು ಯಾವ್ಯಾವ ಬರ್ತವೆ, ಅವುಗಳ ನಿಯಂತ್ರಣ ಹೇಗೆ ಅಂತೀರಿ? ಮುಖ್ಯವಾಗಿ ಬೇಸಿಗೆ ಹಂಗಾಮಿನಲ್ಲಿ ಕತ್ತು ಕೊಲೆ ರೋಗ, ತುಕ್ಕು ರೋಗ, ಅಂಗಾಂಶ ಕ್ಷಯ ರೋಗ, ಕಾಯಿ ಕೊಲೆ ರೋಗ ಬರುತ್ತೆ. ಸೊ ಮೊದಲನೇದಾಗಿ ಕತ್ತು ಕೊಲೆಯ ರೋಗ, ಸೊ ಇದನ್ನು ನಾವು ಸೊ ನಿಯಂತ್ರಣ ಮಾಡಬೇಕಂತಂದ್ರೆ ನಾನು ಆಗಲೇ ಮೊದಲೇ ತಿಳಿಸ್ದಂಗೆ ಈ ಬಿತ್ತನೆ ಬೀಜಕ್ಕೆ 3 ಗ್ರಾಮ್ನಂತೆ ನಮ್ಮ ಟ್ರೈಕೋಡರ್ಮ ಆಗಲಿ ಅಥವಾ ಕ್ಯಾಪ್ಟಾನ್ ಆಗಲಿ ಅಥವಾ ಥೈರಾಮ್ ಆಗಲಿ ಈ ಶಿಲೀಂಧ್ರ ನಾಶಕಗಳಿಂದ ಸೊ ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡಿದರೆ ಈ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು. ಇನ್ನು ಎಲೆ ಚುಕ್ಕೆ ರೋಗಕ್ಕೆ ಬಂದರೆ ಅದನ್ನು ಈ ಹಾನಿ ಕಂಡು ಬಂದಲ್ಲಿ ಮಾತ್ರ ಈ ಬವಿಷ್ಠಾನ ಅಥವಾ ಕಾರ್ಬನಿಜಮ್ ಎಂಬ ಶಿಲೀಂಧ್ರ ನಾಶಕವನ್ನು 1/4 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಿದರೆ ಅದನ್ನು ಕೂಡ ನಿಯಂತ್ರಣ ಮಾಡಬಹುದು. ಅದರಂತೆ ತುಕ್ಕು ರೋಗಕ್ಕೂ ಕೂಡ ಇದೇ ಬವಿಷ್ಠಾನ ಸಿಂಪರಣೆಯನ್ನು ಸಿಂಪರಣೆ ಮಾಡಿದ್ರೆ ಸಾಕು. ಇನ್ನು ಅಂಗಾಂಶ ಕ್ಷಯ ರೋಗಕ್ಕೆ ಸೊ ಇತ್ತೀಚೆಗೆ ಇದು ಬೇಸಿಗೆ ಹಂಗಾಮಿನಲ್ಲಿ ಮಾತ್ರ ಇದು ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಇದನ್ನು ನಿಯಂತ್ರಣ ಮಾಡಲು ಸೊ ಮಾನೋಕ್ರೋಟೋಫಾಸ್ ಅಥವಾ ಸೊ ಡೈಮೆಥಿಯೇಟ್ ಅಂದರೆ ರೋಗಾರ್ ಈ ಕೀಟನಾಶಕವನ್ನು 2 ಮಿಲಿ ಸೊ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಿಸುವುದರಿಂದ ಈ ರೋಗ ಹರಡುವ ಕೀಟವನ್ನು ನಾವು ನಿಯಂತ್ರಿಸಬಹುದು. ಸೊ ಇದು ಒಂದು ವೈರಸ್ನಿಂದ ಬರುವಂಥ ಒಂದು ರೋಗ, ಅದು ಥ್ರಿಪ್ಸ್ ಎಂಬ ಕೀಟ ಹರಡುತ್ತದೆ. ಈ ಕೀಟ ನಾವು ನಿಯಂತ್ರಣ ಮಾಡಬೇಕಂದ್ರೆ ಈ ರೋಗಾರ್ ಅಥವಾ ಮಾನೋಕ್ರೋಟೋಫಾಸ್ ಸಿಂಪರಣೆ ಮಾಡಬೇಕಾಗುತ್ತದೆ. ಇದಲ್ಲದೆ ಇನ್ನು ಜೈವಿಕವಾಗಿ ಈ ನೆಲಗಡಲೆ ತಾಕುವಲು ಸುತ್ತಲೂ 1-4-6 ಸಾಲು ಅಂತರ ಬೆಳೆಯಾಗಿ ಸಜ್ಜೆ ಅಥವಾ ಜೋಳ ಬೆಳೆಯುವುದರಿಂದ ಈ ಕೀಟದ ಚಲನವಲನವನ್ನು ತಡೆಗಟ್ಟಿ ಈ ರೋಗ ಹರಡದಂತೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಹತೋಟಿ ಮಾಡಬಹುದು. ಕಾಯಿ ಕೊಲೆ ರೋಗ ಅಂತ ಒಂದಿದೆ, ಇದನ್ನು ಕೂಡ ನಾವು ನಿಯಂತ್ರಣ ಮಾಡಲು ಈ ಥೈರಾಮ್, ಕ್ಯಾಪ್ಟಾನ್ ಅಥವಾ ಟ್ರೈಕೋಡರ್ಮ ಸೊ ಬಿತ್ತನೆ ಬೀಜೋಪಚಾರ ಮಾಡಿದರೆ ಈ ರೋಗ ನಾವು ನಿಯಂತ್ರಣ ಮಾಡಬಹುದು. ಮತ್ತೆ ನಾವು ಶಿಫಾರಸು ಮಾಡಿರುವ ಈ ಜಿಪ್ಸಮ್ ಗೊಬ್ಬರ ನಾವು ಕೊಟ್ಟಿದ್ದೆ ಆದಲ್ಲಿ ಈ ರೋಗ ಬರುವ ಅವಕಾಶ ಕಡಿಮೆ ಆಗುತ್ತೆ. ಇನ್ನು ಈ ನೆಲಗಡಲೆಯಲ್ಲಿ ನಾವು ಕೊಯ್ಲನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಸಂಗ್ರಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಈ ಶೇಂಗಾ ಗಿಡಗಳನ್ನು ಕಿತ್ತು ನಾವು ಪರೀಕ್ಷೆ ಮಾಡಿದಾಗ ಈ ನೆಲಗಡಲೆ ಈ ಸಿಪ್ಪೆಯ ಮೇಲಿನ ನರಗಳು ಸ್ಪಷ್ಟವಾಗಿ ಕಾಣಿಸ್ಬೇಕಾಗುತ್ತದೆ. ಮತ್ತೆ ಕಾಯಿ ಸುಲಿದಾಗ ಈ ಸಿಪ್ಪೆಯ ಒಲಪದರ ಕಪ್ಪಾಗಿರ್ಬೇಕು. ಆಗಿದ್ರೆ ಮಾತ್ರ ಇದು ಕೊಯ್ಲಿಗೆ ಸಿದ್ಧವಾಗಿದೆ ಅಂತ ನಾವು ತಿಳ್ಕೋಬೇಕಾಗುತ್ತದೆ. ಈ ಕಾಯಿಗಳನ್ನು ಗಿಡದಿಂದ ಬೇರ್ಪಡಿಸಿ ಸ್ವಚ್ಛ ಮಾಡಿ ಈ ತೇವಾಂಶ ಬಹಳ ಮುಖ್ಯ. ಸೊ ಈ ಕಾಯಿಗಳಲ್ಲಿ 8-10% ತೇವಾಂಶ ಇರುವಂತೆ ಒಣಗಿಸಿ ಪಾಲಿಥೀನ್ ಲೈನಿಂಗ್ ಇರುವ ಸೊ ಗೋಣಿ ಚೀಲದಲ್ಲಿ ನಾವು ಶೇಖರಣೆ ಮಾಡಬೇಕಾಗುತ್ತದೆ. ರೈತ ಬಾಂಧವರೇ, ತಮಗೆ ಈ ನೆಲಗಡಲೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಪಿ ವೆಂಕಟರಮಣ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9 4 4 9 7 3 1